50 languages. 46. 46. في المرقص. ديسكونالي. هل هذا المقعد شاغر؟ إي جاغا خالي إيديه؟ أتسمح لي بالجلوس بقربك؟ ನಾನು ನಿಮ್ಮೊಡನೆ ಕುಳಿತುಕೊಳ್ಳಬಹುದೇ? ಬಿಕುಲ್ಲಿ ಸುರೂರ್. ಖಂಡಿತವಾಗಿಯೂ. ಕೈಫ ವಜದ್ತ ಅಲ್ ಮುಸೀಕ? ನಿಮಗೆ ಸಂಗೀತ ಹೇಗೆ ಎನಿಸುತ್ತಿದೆ? ಆಲಿಯತುನ್ ಬಾದ್ ಶೈ. ಸ್ವಲ್ಪ ಶಬ್ದ ಜಾಸ್ತಿ. ولكن الفرقة تعزف بشكل جيد للغاية. ಆದರೆ ವಾದ್ಯ ಗೋಷ್ಠಿ ತುಂಬಾ ಚೆನ್ನಾಗಿದೆ. هل تأتي باستمرار إلى هنا؟ ನೀವು ಇಲ್ಲಿಗೆ ಪದೇ ಪದೇ ಬರುತ್ತೀರಾ? لا، هذه هي المرة الأولى. ಇಲ್ಲ، ಇದೇ ಮೊದಲ ಬಾರಿ. لم أكن هنا من قبل. ನಾನು ಮೊದಲು ಯಾವಾಗಲೂ ಇಲ್ಲಿಗೆ ಬಂದಿರಲಿಲ್ಲ. أتحب أن ترقص؟ ನೀವು ನೃತ್ಯ ಮಾಡುತ್ತೀರಾ? ربما في وقت لاحق. ಬಹುಶಃ ನಂತರ. لا أتقن الرقص تماما. ನನಗೆ ಅಷ್ಟು ಚೆನ್ನಾಗಿ ನೃತ್ಯ ಮಾಡಲು ಬರುವುದಿಲ್ಲ. هذا سهل للغاية. ಅದು ಬಹಳ ಸುಲಭ. سأريك ذلك. ನಾನು ನಿಮಗೆ ತೋರಿಸಿಕೊಡುತ್ತೇನೆ. لا أفضل في فرصة أخرى. ಬೇಡ, ಬಹುಶಃ ಮತ್ತೊಮ್ಮೆ. أتنتظر أحدا؟ ಯಾರಿಗಾದರೂ ಕಾಯುತ್ತಿರುವಿರಾ? نعم، صديقي. ಹೌದು, ನನ್ನ ಸ್ನೇಹಿತನಿಗಾಗಿ. إنه هناك، ها هو قادم. ಓ, ಅಲ್ಲಿ ಹಿಂದುಗಡೆ ಬರುತ್ತಿದ್ದಾನೆ.